ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ. ಮಗಳೇ, ನೆನಪಿದ್ಯಾ ಬೋನಸ್ ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ. 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು. ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್ ಪೂರ್ತಿ ಫ್ರೀ. ಹೋಗಣ್ವ? ಎಲ್ಲಿಗೆ? ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು ಆಕ್ಟಿವ್. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಲಸಿನ ಮೌಲ್ಯವರ್ಧನೆ ಕುರಿತು ಡಾಕ್ಟರ್ KG ವಿಜಯಲಕ್ಷ್ಮಿ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ ಕೇಳುವಿರಿ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಹಲಸಿನ ಹಣ್ಣಿನ ಮೌಲ್ಯವರ್ಧನೆ, ಈ ಕುರಿತು ಡಾಕ್ಟರ್ ವಿಜಯಲಕ್ಷ್ಮಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ವಿಜಯಲಕ್ಷ್ಮಿ ಅವರೇ. ನಮಸ್ಕಾರ ಜಗದೀಶ್ ಅವರೇ. ಹಲಸಿನ ಹಣ್ಣು ಮುಖ್ಯವಾದ ಹಣ್ಣು ಅಂತ ಹೇಳ್ಬೋದು. ಮುಖ್ಯವಾಗಿ ಇದನ್ನ ನಮ್ಮ ರೈತ ಬಾಂಧವರು ಒಂದು ಪೂರ್ಣ ಬೆಳೆಯಾಗಿ ಬೆಳೆಯದಿದ್ರು ಕೂಡ ಅಲ್ಲಲ್ಲಿ ಎಲ್ಲೆಲ್ಲಿ ಒಂದು ಜಮೀನಿನ ಒಂದು ಲಭ್ಯತೆ ಇರುತ್ತೆ, ಮತ್ತೆ ಅವರ ಒಂದು ಅನುಪಯುಕ್ತ ಭೂಮಿಯಲ್ಲಿ ಹಲಸಿನ ಮರಗಳನ್ನು ಅವರು ಹಾಕ್ಕೊಂಡಿರ್ತಾರೆ. ಮತ್ತೆ ಇದರಿಂದ ಹಣ್ಣುಗಳು ಸಿಕ್ಕಾಗ ಅವುಗಳನ್ನು ಮಾರಾಟ ಮಾಡಿ ಒಳ್ಳೆ ಲಾಭವನ್ನು ಕೂಡ ಪಡ್ಕೊಳ್ತಾರೆ. ಮತ್ತೆ ಇತ್ತೀಚೆಗೆ ಇದರ ಜನಪ್ರಿಯತೆ ಹೆಚ್ಚಾಗ್ತಾ ಇದೆ. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತೆ ರೈತ ಮಹಿಳೆಯರಿಗೆ ಈ ಹಲಸಿನಣ್ಣಿನ ಒಂದು ಪೌಷ್ಟಿಕತೆ ಮತ್ತೆ ಈ ಹಲಸಿನಣ್ಣನ್ನು ಬಳಸ್ಕೊಂಡು ಯಾವ್ಯಾವ ಒಂದು ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ನಮ್ಮ ಆರೋಗ್ಯದ ಒಂದು ಸಂರಕ್ಷಣೆಯಲ್ಲಿ ಹಣ್ಣುಗಳ ಸ್ಥಾನಮಾನ ಮತ್ತೆ ನಮ್ಮ ದೇಶದಲ್ಲಿ ಹಣ್ಣುಗಳ ಉತ್ಪಾದನೆ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಚಿತ್ರಣವನ್ನು ಕೊಡ್ತಾರೆ. ನೋಡಿ, ಹಣ್ಣುಗಳು ಪೋಷಣೆಯಲ್ಲಿ ಮಹತ್ವದ ಸ್ಥಾನ ಪಡೆದಿವೆ. ಯಾಕಂದ್ರೆ ಇವುಗಳು ಎಲ್ಲ ಖನಿಜ ಲವಣಗಳ ಮತ್ತು ಜೀವಸತ್ವಗಳ ಭಂಡಾರ. ಹಾಗಾಗಿಯೇ ಹಣ್ಣುಗಳನ್ನ ರಕ್ಷಕ ಆಹಾರ ಅಂತ ನಾವು ಕರಿತೇವೆ. ರೋಗಗಳಿಂದ ರಕ್ಷಣೆ ನೀಡುತ್ತವೆ ಅಂತ ಇದರ ಅರ್ಥ. ಹಣ್ಣುಗಳು ನಾರಿನ ಅಂಶವನ್ನು ಅಧಿಕವಾಗಿ ಹೊಂದಿರ್ತವೆ. ಹೀಗಾಗಿ ಅನೇಕ ಕಾಯಿಲೆ, ಮುಖ್ಯವಾಗಿ ಮಧುಮೇಹ, ರಕ್ತದೊತ್ತಡ ಈ ತರ ಕಾಯಿಲೆಗಳಿಂದ ನರಳುತ್ತಾ ಇರುವವರು ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸಬೇಕಾಗಿರೋದು ಅವಶ್ಯ. ಇನ್ನು ಹಣ್ಣುಗಳು ಸ್ಥೂಲಕಾಯಿಗಳಿಗೆ, ದಪ್ಪ ಇರೋರಿಗೆ, ತೂಕ ಇಳಿಸಲಿಕ್ಕೆ ಕೂಡ ತುಂಬಾ ಸಹಾಯಕಾರಿ. ಹಣ್ಣುಗಳು ರೋಗ ನಿರೋಧಕ ಶಕ್ತಿಯನ್ನ ವೃದ್ಧಿಸುತ್ತವೆ. ಅಷ್ಟೇ ಅಲ್ಲ, ಹಣ್ಣುಗಳಲ್ಲಿ ಉತ್ಕರ್ಷಣ ಕ್ರಿಯೆಯನ್ನ ತಡೆಯಬಲ್ಲಂತ ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿದೆ. ಹೀಗಾಗಿ ಇವು ಕ್ಯಾನ್ಸರ್ ರೋಗದಿಂದ ರಕ್ಷಣೆ ನೀಡುತ್ತವೆ. ಅಲ್ಲದೆ ಮುಪ್ಪಾಗುವಂತ ಪ್ರಕ್ರಿಯೆ ಏನಿರುತ್ತೆ ಅದನ್ನ ನಿಧಾನಗೊಳಿಸುತ್ತವೆ. ಈ ಎಲ್ಲ ಕಾರಣಗಳಿಂದ ಹಣ್ಣುಗಳು ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಹಾಗೂ ನಮ್ಮ ಆರೋಗ್ಯವರ್ಧನೆಯಲ್ಲಿ ಮಹತ್ವದ ಸ್ಥಾನ ಪಡೆದಿವೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇನ್ನು ಉತ್ಪಾದನೆ ಕುರಿತು, ಭಾರತ ನಮ್ಮ ದೇಶ ಹಣ್ಣುಗಳ ಉತ್ಪಾದನೆಯಲ್ಲಿ 2ನೇ ಸ್ಥಾನವನ್ನು ಪಡೆದಿದೆ. ಹಣ್ಣುಗಳ ಉತ್ಪಾದನೆ ಸದ್ಯಕ್ಕೆ ಸುಮಾರು 50 ಮಿಲಿಯನ್ ಟನ್ಗಳಷ್ಟಿದೆ. ಆದರೂ ಸಹಿತ ಹಣ್ಣುಗಳ ಉತ್ಪಾದನೆಯ 2% ಮಾತ್ರ ನಾವು ಸಂಸ್ಕರಣೆ ಮಾಡ್ತಾ ಇದ್ದೀವಿ. ವಿಶ್ವದ ಸಂಸ್ಕರಣೆಯಲ್ಲಿ ನಮ್ಮ ದೇಶದ ಪಾಲು 1% ಕಡಿಮೆ ಇರೋದು ವಿಷಾದಕರನೇ. ಕಾರಣ, ಹಣ್ಣುಗಳ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆಗೆ ದೇಶದಲ್ಲಿ ಅತೀ ಹೆಚ್ಚು ನಿರೀಕ್ಷೆ ಮತ್ತು ಬೇಡಿಕೆ ಇದೆ. ಇನ್ನ ಈ ಹಣ್ಣುಗಳನ್ನ ನಾವು ಸಂಸ್ಕರಣೆ ಮಾಡೋದ್ರಿಂದ ಏನೇನು ಲಾಭವನ್ನ ಪಡ್ಕೋಬಹುದು, ಈ ಹಣ್ಣುಗಳಿಂದ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ನಾವು ಯಾಕಾಗಿ ತಯಾರಿಸ್ಕೋಬೇಕು, ಇದರ ಅವಶ್ಯಕತೆ ಏನಿದೆ ಅಂತೀರ? ಸಂಸ್ಕರಣೆ ಯಾಕೆ ಮಾಡಬೇಕು ಅಂದ್ರೆ, ಮೊದಲನೇದಾಗಿ ಹಣ್ಣುಗಳು ಕೊಳೆತು ಹೋಗದಂತೆ ಅಥವಾ ಕೆಡದಂತೆ ಸಂರಕ್ಷಣೆ ಮಾಡೋದು ಸಂಸ್ಕರಣೆಯ ಮೊದಲನೇ ಉದ್ದೇಶ. ಆಮೇಲೆ ಹಣ್ಣುಗಳು ನಷ್ಟವಾಗದಂತೆ ತಡೆದು ಈ ಸಂಸ್ಕರಣೆ ಮಾಡೋದ್ರಿಂದ ಆರ್ಥಿಕವಾಗಿ ಲಾಭ ಆಗುತ್ತೆ ರೈತರಿಗೆ. ಆಮೇಲೆ ಮಾವು, ಹಲಸು ಇವೆಲ್ಲ ಹಣ್ಣುಗಳು ಕೆಲವೊಂದು ಋತುಗಳಲ್ಲಿ ಮಾತ್ರ ಬೆಳೀತವೆ. ಹೀಗೆ ಕೆಲವೊಂದು ಋತುಗಳಲ್ಲಿ ಮಾತ್ರ ಬೆಳೆಯುವಂತಹ ಹಣ್ಣುಗಳನ್ನ ವರ್ಷದುದ್ದಕ್ಕೂ ಸೇವಿಸಬೇಕು ಅಂದ್ರೆ ನಾವು ಸಂಸ್ಕರಣೆ ಮೊರೆ ಹೋಗಲೇಬೇಕು. ಈ ಎಲ್ಲ ಕಾರಣಗಳಿಂದ ಸಂರಕ್ಷಣೆ ವಿಶ್ವದ ಬೆಳೀತಾ ಇರುವಂತಹ ಜನಸಂಖ್ಯೆಯ ಆಹಾರದ ಕೊರತೆ ನೀಗಿಸಲಿಕ್ಕೆ ಸಹಾಯಕಾರಿಯಾಗಿದೆ. ಹೀಗಾಗಿ ನಾವು ಸಂಸ್ಕರಣೆ ಮಾಡಬೇಕು. ಇನ್ನು ಈ ಹಲಸಿನಲ್ಲಿರುವಂತಹ ಪೌಷ್ಟಿಕಾಂಶಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ತೀರಾ? ಹಲಸು ನಿಜಕ್ಕೂ ಒಂದು ಪೌಷ್ಟಿಕ ಆಹಾರ. ನೋಡಿ, ಹಲಸಿನ ಹಣ್ಣಿನಲ್ಲಿ ಪ್ರೋಟೀನ್ ಅಥವಾ ಸಸಾರಜನಕ 1.9 ಗ್ರಾಮ್ಗಳಷ್ಟಿರುತ್ತೆ. ಕೊಬ್ಬು ಮಾತ್ರ ಕಮ್ಮಿ ಇದರಲ್ಲಿ 0.1. ಹೀಗಾಗಿ ಹಲಸು ಈ ತೂಕವನ್ನ ಏರಿಸೋದಿಲ್ಲ. ನಾರಿನಂಶ, ಈ ರಕ್ತದೊತ್ತಡ, ಮಧುಮೇಹ ಈ ಕಾಯಿಲೆಗಳೆಲ್ಲ ತುಂಬಾ ಉಪಯುಕ್ತ. ನಾರಿನಂಶ ಬಂದು ಹಲಸಿನ ಹಣ್ಣಿನಲ್ಲಿ 1.1 ಗ್ರಾಮ್ನಷ್ಟಿರುತ್ತೆ. ಪಿಷ್ಟ ಬಂದು 19.8 ಗ್ರಾಮ್ಸ್ಗಳು. ಶಕ್ತಿಯನ್ನು ನಾವು ಕಿಲೋ ಕ್ಯಾಲರಿಗಳಲ್ಲಿ ಹೇಳ್ತೀವಿ. ಶಕ್ತಿ ಇದರಲ್ಲಿ 88 ಕಿಲೋ ಕ್ಯಾಲರಿಗಳಿರ್ತವೆ. ಆಮೇಲೆ ಕ್ಯಾಲ್ಸಿಯಂ ಅಥವಾ ಸುಣ್ಣ 20 ಮಿಲಿಗ್ರಾಮ್ಗಳು. ಕಬ್ಬಿಣ 0.56 ಮಿಲಿಗ್ರಾಮ್ಗಳಷ್ಟು. ಆಮೇಲೆ ಜೀವಸತ್ವ ಎ ಅಥವಾ ಕ್ಯಾರೋಟಿನ್ಗಳು 175 ಮೈಕ್ರೋಗ್ರಾಮ್ ಇದೆ. ಅಂದರೆ ಈ ಹಲಸು ಜೀವಸತ್ವ ಎಯಿಂದ ತುಂಬ ಸಮೃದ್ಧ. ಆಮೇಲೆ ಜೀವಸತ್ವ ಸಿ ಅದು 7 ಮಿಲಿಗ್ರಾಮ್ಗಳು. ಹಾಗಾಗಿ ಹಲಸನ್ನ ಜೀವಸತ್ವ ಸಿ ಶ್ರೀಮಂತ ಆಹಾರ ಅಂತ ಕೂಡ ಹೇಳ್ಬೋದು. ಆಮೇಲೆ ಬಿ ಗುಂಪಿನ ಜೀವಸತ್ವಗಳಾದಂತಹ ಥಯಾಮಿನ್ ಇದರಲ್ಲಿ 0.03 ಮಿಲಿಗ್ರಾಮ್ಗಳು. ರೈಬೋಫ್ಲೇವಿನ್ 0.11 ಮಿಲಿಗ್ರಾಮ್ಗಳು. ಆಮೇಲೆ ನಯಾಸಿನ್ನು 0.4 ಮಿಲಿಗ್ರಾಮ್ಗಳು. ಆಮೇಲೆ ಪೊಟ್ಯಾಶಿಯಂ ಅಂತ ಏನಿದೆ, ಇದು ಒಂದು ಎಲೆಕ್ಟ್ರೋಲೈಟ್, ಅದು 303 ಮಿಲಿಗ್ರಾಮ್ಗಳಿದೆ. ಅಂದ್ರೆ ಹಲಸು ಪೊಟ್ಯಾಶಿಯಂ ಕೂಡ ಅಧಿಕವಾಗಿ ಹೊಂದಿರುತ್ತೆ. ಇನ್ನ ಹಲಸಿನ ಹಣ್ಣಿನ ಒಂದು ಸೇವನೆಯಿಂದ ಆರೋಗ್ಯದ ಮೇಲೆ ಯಾವ ರೀತಿಯಾದಂತಹ ಉತ್ತಮವಾದಂತಹ ಪರಿಣಾಮಗಳು ಉಂಟಾಗ್ತವೆ ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ? ನೋಡಿ, ಹಲಸಿನ ಹಣ್ಣಿನಲ್ಲಿ ಈ ಪೊಟ್ಯಾಶಿಯಂ ಅಂಶ ಅಧಿಕವಾಗಿರೋದ್ರಿಂದ ರಕ್ತದೊತ್ತಡವನ್ನ ಕಡಿಮೆ ಮಾಡುವಲ್ಲಿ ಇದು ಸಹಾಯಕಾರಿ, ಮೊದಲನೇದು. ಆಮೇಲೆ ಹಲಸಿನ ಹಣ್ಣಿನ ಆಂಟಿ ಆಕ್ಸಿಡೆಂಟ್ಗಳು, ಅಂದ್ರೆ ಇವು ಉತ್ಕರ್ಷಣೆಯನ್ನ ತಡಿತವೆ, ಅದಕ್ಕೆ ನಾವು ಆಂಟಿ ಆಕ್ಸಿಡೆಂಟ್ಗಳಂತ ಹೇಳ್ತೀವಿ. ಇವು ಇರೋದ್ರಿಂದ ಕ್ಯಾನ್ಸರ್ ರೋಗದ ವಿರುದ್ಧ ಇದು ರಕ್ಷಣೆ ನೀಡುತ್ತೆ. ಮೂರನೇದಾಗಿ ಅಜೀರ್ಣ, ಮಲಬದ್ಧತೆ ಮತ್ತೆ ಕರುಳು ಹುಣ್ಣು ಅಥವಾ ಅಲ್ಸರ್ ಈ ರೋಗಗಳಿಂದ ಬಳಲ್ತಾ ಇರುವವರಿಗೆ ಹಲಸು ಔಷಧಿಯಂತೆ ಕೆಲಸ ಮಾಡುತ್ತೆ. ನಂತರ ಚರ್ಮ ಕಾಂತಿಯುಕ್ತವಾಗಿ ಹೊಳಿವಂತೆ ಮಾಡಿ ಜೀವಕೋಶಗಳ ನಷ್ಟವಾಗುವುದನ್ನ ತಡೆಯುತ್ತೆ. ಹಲಸು, ಮೊದಲೇ ಹೇಳಿದ್ದೀನಿ, ಶಕ್ತಿ ಅಥವಾ ಕ್ಯಾಲೋರಿಗಳನ್ನ ಕೊಬ್ಬನ್ನ ಕಡಿಮೆ ಹೊಂದಿರೋದ್ರಿಂದ ಸ್ಥೂಲಕಾಯಿಗಳಿಗೆ ಅಥವಾ ಅತಿಯಾದ ತೂಕ ಇರೋರಿಗೆ, ದಪ್ಪ ಇರೋರಿಗೆ ತೂಕ ಇಳಿಸಲಿಕ್ಕೆ ಸಹಾಯಕಾರಿ. ಇನ್ನು ದೇಹಕ್ಕೆ ಬೇಕಾದ ಪೊಟ್ಯಾಶಿಯಂ, ಕಬ್ಬಿಣ, ಫಾಸ್ಫರಸ್, ಕ್ಯಾಲ್ಸಿಯಂ, ನಾರಿನಂಶ ಈ ಎಲ್ಲ ಪೋಷಕಾಂಶಗಳು ಕೂಡ ಹಲಸಿನ ಹಣ್ಣಿನಲ್ಲಿ ಹೇರಳವಾಗಿದೆ. ಹೀಗೆ ಹಲಸಿನ ಹಣ್ಣು ನಮ್ಮ ಆರೋಗ್ಯವನ್ನ ಕಾಪಾಡುವಲ್ಲಿ ಖಂಡಿತ ಸಹಾಯ ಮಾಡುತ್ತೆ. ಇನ್ನ ಈ ಹಲಸಿನ ಹಣ್ಣನ್ನ ನಾವು ಬಳಸ್ಕೊಂಡು ಯಾವ್ಯಾವ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ತಯಾರಿಸಬಹುದು ಅಂತೀರಿ? ಹಲಸಿನ ಹಣ್ಣಿನಿಂದ ಬೇಕಾದಷ್ಟು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ತಯಾರಿಸಬಹುದು. ಅದರಲ್ಲಿ ಕೆಲವೊಂದನ್ನು ನಾನು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ಹಲಸಿನ ಹಲ್ವಾ, ತುಂಬಾ ಚೆನ್ನಾಗಿರುತ್ತೆ ಇದು. ಚೆನ್ನಾಗಿ ಮಾಗಿರುವಂತ ಹಣ್ಣಾದ ಹಲಸಿನ ಹಣ್ಣು ತಗೊಂಡು ಆಮೇಲೆ ಅದರಿಂದ ಬೀಜಗಳನ್ನ ತೆಗಿಬೇಕು. ಈ ಬೀಜ ರಹಿತ ತೊಳೆಗಳನ್ನ ಸಣ್ಣ ಸಣ್ಣ ಚೂರುಗಳಾಗಿ ಕತ್ತರಿಸಿ ಕುಕ್ಕರಲ್ಲಿ 15 ನಿಮಿಷ ಬೇಯಿಸಬೇಕು. ಸುಮಾರಾಗಿ 1 ಕೆಜಿ ತೊಳೆಗೆ 100 ಗ್ರಾಂ ಸಕ್ಕರೆ ಬೇಕಾಗುತ್ತೆ, 100 ಗ್ರಾಂ ತುಪ್ಪ ಬೇಕಾಗುತ್ತೆ. ಮತ್ತೊಮ್ಮೆ ಹೇಳ್ತೀನಿ, 1 ಕೆಜಿ ತೊಳೆಗೆ 100 ಗ್ರಾಂ ಸಕ್ಕರೆ ಬೇಕು, ಮತ್ತೆ ಸುಮಾರಾಗಿ 100 ಗ್ರಾಂಗಳಷ್ಟು ತುಪ್ಪ ಬೇಕು. 1 ಕೆಜಿ ತೊಳೆಗೆ ಈ ಸಕ್ಕರೆ ಸೇರಿಸಿಬಿಟ್ಟು ಹಲ್ವಾ ಹದ ಬರೋ ತನಕ ಒಂದು ದಪ್ಪನೆ ಪಾತ್ರೆನಲ್ಲಿ ತಿರುವುತ್ತಾ ಕುದಿಸಬೇಕು. ಹಾಗೆ ಕುದಿಸ್ತಾ ಇರುವಾಗ ನೀವು ತುಪ್ಪನು ಸೇರಿಸ್ಕೊಳ್ಳಿ. ಹಲ್ವಾ ಹದ ಬಂದಾದ ನಂತರ ಈ ತುಪ್ಪ ಸವರದ ತಟ್ಟೆಗೆ ಅದನ್ನ ಹಾಕ್ಬಿಟ್ಟು ಬಿಟ್ಬಿಡಿ. ತಣ್ಣಗಾದ ಮೇಲೆ ಅದನ್ನ ಕತ್ತರಿಸ್ಕೊಳಕ್ ಆಗುತ್ತೆ. ಬೇಕಾದಲ್ಲಿ ದ್ರಾಕ್ಷೆ, ಗೋಡಂಬಿ ಇದೆಲ್ಲ ಚೂರುಗಳನ್ನು ಕೂಡ ತಿರುವುತ್ತಾ ಇರುವಾಗ ಸೇರಿಸ್ಕೋಬಹುದು. ಆರದ ಮೇಲೆ ಇದನ್ನ ಕತ್ತರಿಸಿ ಆದ್ಮೇಲೆ ಪಾಲಿಥಿನ್ ಕವರ್ಗಳಲ್ಲಿ ಪ್ಯಾಕ್ ಮಾಡಿ ನೀವು ಸಂಗ್ರಹಿಸಿ ಕೂಡ ಇಡಬಹುದು. ಅಷ್ಟು ಬೇಗ ಹಾಳಾಗೋದಿಲ್ಲ ಇದು. ಬಿಟ್ಕೊಂಡ್ರೆ ಹಲಸಿನ ಚಿಪ್ಸ್ ಅಂತ ಮಾಡಬಹುದು, ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಲಸಿನ ಚಿಪ್ಸ್ ಮಾಡೋಕೆ ನಮಗೆ ಹಲಸಿನ ಹಣ್ಣು ಬೇಕಾಗೋದಿಲ್ಲ. ಚೆನ್ನಾಗಿ ಬಲ್ತಿರ್ಬೇಕು, ಆದ್ರೆ ಹಣ್ಣಾಗಿರಬಾರದು. ಆತರ ಹಲಸಿನ ಕಾಯಿ ಅಂತ ಹೇಳೋಣ, ಹಲಸಿನ ಕಾಯಿ ತಗೊಂಡು ಅಂದ್ರೆ ಅತಿಯಾಗಿ ಪಕ್ವವಾಗಿರಬಾರದು, ಹಣ್ಣಾಗಿರಬಾರದು, ಮಾಗಿದ ಹಣ್ಣು ಬೇಡ, ಆದ್ರೆ ಬಲ್ತಿರ್ಬೇಕು. ದೋರ್ಗಾಯಿ ಅಂತಾರಲ್ಲ, ಹೌದು, ಆತರ ತಗೊಂಡು ತೊಳೆಗಳನ್ನ ಸಣ್ಣನಾಗಿ ಉದ್ದನೆ ಹೋಳುಗಳಾಗಿ ಕತ್ತರಿಸಬೇಕು. ಈ ಕತ್ತರಿಸಿದ ಹೋಳುಗಳನ್ನ ಎಣ್ಣೆಯಲ್ಲಿ ಕಂದು ಬಣ್ಣ ಬರೋ ತನಕ ಕರಿಬೇಕು.

ಯಾಕಿಷ್ಟು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಸ್ವಸಹಾಯ ಗುಂಪಿನ ಮಹಿಳೆಯರು ಯಾವುದೇ ಒಂದು ನಾವು ಕೌಶಲ್ಯವನ್ನ ಮೌಲ್ಯವರ್ಧಿತ ಉತ್ಪನ್ನದ ತಯಾರಿಕೆಯನ್ನ ಹೇಳ್ಕೊಟ್ಟಾಗ ಬಹಳ ಬೇಗ ಕಲ್ತ್ಕೊಂಡ್ಬಿಡ್ತಾರೆ. ಆದ್ರೆ ಸ್ವಚ್ಛತೆ ಮಹತ್ವ ಅವರಿಗೆ ಅಷ್ಟು ಅರಿವಿರೋದಿಲ್ಲ. ಜನ ಇವರ ಪದಾರ್ಥವನ್ನ ಕೊಂಡುಕೊಳ್ಳುವಾಗ ಅದು ಸ್ವಚ್ಛವಾಗಿ ತಯಾರಾಗಿದೆಯಾ ಅಂತ ನೋಡ್ತಾರೆ. ಹಾಗಾಗಿ ಇವರು ಆ ಬಗ್ಗೆ ತುಂಬಾ ಎಚ್ಚರಿಕೆ ತಗೋಬೇಕು. ಆಮೇಲೆ ಮೂರನೇದಾಗಿ ವೈಯಕ್ತಿಕ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವಂತಹದ್ದು, ಇದು ಬಹಳ ಮುಖ್ಯ. ಹೌದು, ಅಂದ್ರೆ ಆಹಾರ ತಯಾರಿಸುವಾಗ ಅವರು ಸ್ವಚ್ಛ ಬಟ್ಟೆ ಧರಿಸಬೇಕು, ಸಾಧ್ಯವಾದ್ರೆ ಸಮವಸ್ತ್ರ. ಆಮೇಲೆ ಕೂದಲನ್ನ ನೀಟಾಗಿ ಮೇಲಕ್ಕೆತ್ತಿ ಕಟ್ಟಿರಬೇಕು, ಪ್ರತಿದಿನ ಸ್ನಾನ ಮಾಡಬೇಕು, ಕೈಗಳನ್ನ ಸ್ವಚ್ಛವಾಗಿ ತೊಳೆದು ಅವರು ಕೆಲಸ ಪ್ರಾರಂಭಿಸಬೇಕು. ಕೆಲಸ ಮಾಡುವಾಗ ಈ ತಲೆ ಕೆರೆಯೋದು, ಬಾಯಿ ಮೂಗುಗಳನ್ನ ಬೆರಳುಗಳಿಂದ ಒರೆಸುವಂತಹದ್ದು, ಈ ತರ ಹವ್ಯಾಸಗಳೆಲ್ಲ ಇರಕೂಡುದು. ಈ ನೆಗಡಿ ಜ್ವರ ಮುಂತಾದ ಸೋಂಕುಗಳಿದ್ರೆ ಕೆಲಸ ಮಾಡುವವರಿಗೆ, ಅಥವಾ ಅವರ ಕೈಗಳ ಮೇಲೆ ಆವತ್ತೇನಾದ್ರೂ ಗುಳ್ಳೆ ಗಾಯ ಆಗಿದ್ದಿದ್ರೆ ಅವರು ಆಹಾರ ಪದಾರ್ಥ ತಯಾರಿಕೆಗೆ ಬರಲೇಬಾರದು. ಆಮೇಲೆ ಸ್ವಸಹಾಯ ಗುಂಪಲ್ಲಿ ಹೇಗೂ 12-20 ಜನ ಇರ್ತಾರೆ, ಅವರಲ್ಲಿ ಸ್ವಲ್ಪ ಚೆನ್ನಾಗಿ ಮಾತಾಡೋರು ಮಾರುಕಟ್ಟೆ ಹುಡುಕ್ಲಿಕ್ಕೆ ಪ್ರಯತ್ನ ಪಡಬೇಕು. ಪ್ರಾರಂಭಿಕ ಹಂತದಲ್ಲಿ ಹೆಚ್ಚಿನ ಲಾಭ ನಿರೀಕ್ಷೆ ಮಾಡಬಾರದು, ಒಳ್ಳೆಯ ಗುಣಮಟ್ಟವನ್ನ ಕಾಪಾಡಿಕೊಂಡು ಬರಬೇಕು. ಈ ತರ ಇದ್ರೆ ಯಶಸ್ಸು ಮಾತ್ರ ಅವರಿಗೆ ಖಂಡಿತವಾಗಿ ಸಿಗುತ್ತೆ. ಅಂದ್ರೆ ಮೌಲ್ಯವರ್ಧನೆಗೆ ತೊಡಗುವಂತವರು ತಮ್ಮ ವೈಯಕ್ತಿಕ ಸ್ವಚ್ಛತೆ ಕಡೆ ಗಮನ ಕೊಡಬೇಕು, ಜೊತೆಗೆ ಪರಿಸರ ಕೂಡ ಸ್ವಚ್ಛವಾಗಿರಬೇಕು. ಹೌದು, ಅವರು ಉತ್ತಮವಾದಂತಹ ಫಲಿತಾಂಶವನ್ನು ಪಡೆಯೋದಕ್ಕೆ ಅನುಕೂಲವಾಗುತ್ತೆ. ಹೌದು, ಆದ್ರಿಂದ ನಮ್ಮ ರೈತ ಮಹಿಳೆಯರಿಗೆ ಮತ್ತೆ ರೈತ ಬಾಂಧವರಿಗೆ ಈ ಹಲಸಿನಲ್ಲಿರುವಂತಹ ಪೌಷ್ಟಿಕಾಂಶಗಳು ಮತ್ತೆ ಈ ಹಲಸಿನ ಹಣ್ಣನ್ನು ಬಳಸಿಕೊಂಡು ಅವರು ಪದಾರ್ಥಗಳನ್ನು ತಯಾರಿಸಿಕೊಂಡು ತಾವು ಬಳಸಬಹುದು ಅಥವಾ ಮಾರಾಟಕ್ಕಾದರೂ ಮಾಡಬಹುದು ಅನ್ನೋದನ್ನ ತಿಳಿಸೋಣ ಅಂತಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದೆ. ತುಂಬ ವಿವರವಾದಂತಹ ಮಾಹಿತಿ ಮಾಡಿಕೊಟ್ರಿ ಡಾಕ್ಟರ್ ವಿಜಯಲಕ್ಷ್ಮಿ ಅವರೇ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಹಲಸಿನ ಹಣ್ಣಿನ ಮೌಲ್ಯವರ್ಧನೆ ಈ ಕುರಿತು ಡಾಕ್ಟರ್ ವಿಜಯಲಕ್ಷ್ಮಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ. ಇತ್ತೀಚಿನ ದಿನಗಳಲ್ಲಿ ವಿವಿಧ ಬೆಳೆಗಳಿಗೆ ಮಣ್ಣಲ್ಲಿ ವಾಸ ಮಾಡುವಂತಹ ಶಿಲೀಂಧ್ರಗಳಿಂದ ಹಲವಾರು ರೋಗಗಳು ಬರ್ತಾ ಇದ್ದಾವೆ. ಮುಖ್ಯವಾಗಿ ಇವು ಕೊಳೆ ರೋಗಗಳನ್ನು ಉಂಟು ಮಾಡ್ತವೆ. ಇವುಗಳನ್ನು ಹತೋಟಿ ಮಾಡೋದಕ್ಕೆ ಟ್ರೈಕೋಡರ್ಮಾದಂತಹ ಶಿಲೀಂಧ್ರವನ್ನು ಬಳಸ್ಕೋಬಹುದು. ಇದನ್ನು ಜೈವಿಕ ಶಿಲೀಂಧ್ರ ಅಂತ ಕರೆಯಲಾಗುತ್ತೆ. ಇದು ಕಡಿಮೆ ಖರ್ಚಿನ ತಂತ್ರಜ್ಞಾನ. ಟ್ರೈಕೋಡರ್ಮಾ ಜೈವಿಕ ಶಿಲೀಂಧ್ರದಲ್ಲಿ ಮುಖ್ಯವಾಗಿ 4 ವಿಧಗಳಿದ್ದಾವೆ. ಅವು ಯಾವ್ಯಾವು ಅಂದರೆ, ಒಂದು ಟ್ರೈಕೋಡರ್ಮಾ ವಿರಿಡೆ, ಮತ್ತೊಂದು ಟ್ರೈಕೋಡರ್ಮಾ ಹಾರ್ಜಿಯಾನಮ್ ಅಂತ, ಹಾಗೆಯೇ ಟ್ರೈಕೋಡರ್ಮಾ ಹ್ಯಾಮ್ಯಾಟಮ್ ಮತ್ತು ಟ್ರೈಕೋಡರ್ಮಾ ಕೊನಿಂಗಿ ಅಂತ, ಹೀಗೆ 4 ಪ್ರಭೇದಗಳಿದ್ದಾವೆ. ಟ್ರೈಕೋಡರ್ಮಾ ವಿರಿಡೆ ಮತ್ತು ಟ್ರೈಕೋಡರ್ಮಾ ಹಾರ್ಜಿಯಾನಮ್ಮನ್ನು ವ್ಯಾಪಕವಾಗಿ ಬಳಸ್ಕೊಳ್ಳಾಗ್ತಾ ಇದೆ. ಇವು ವಿವಿಧ ಬೆಳೆಗಳ ಬೇರುಗಳ ಸಮೀಪದಲ್ಲಿ ಬೆಳೆದು ಜೈವಿಕ ಹತೋಟಿಯನ್ನು ಮಾಡುವಂಥ ಸಾಮರ್ಥ್ಯವನ್ನು ಪಡ್ಕೊಂಡಿದ್ದಾವೆ. ಈ ಟ್ರೈಕೋಡರ್ಮಾ ಶಿಲೀಂಧ್ರ ಬೆಳೆಯ ಬೇರಿನ ಸುತ್ತಲೂ ಅತ್ಯಂತ ಪ್ರಬಲವಾದಂಥ ರಕ್ಷಾ ಕವಚವನ್ನು ಮಾಡಿಕೊಂಡು ಹಾನಿಕಾರಕ ಶಿಲೀಂಧ್ರ ಜೀವಿಗಳನ್ನು ನಾಶಪಡಿಸುತ್ತೆ. ಹೀಗಾಗಿ ಬೆಳೆಯನ್ನು ರೋಗಾಣುಗಳಿಂದ ರಕ್ಷಣೆ ಮಾಡ್ಕೋಬಹುದು. ಹಾಗೆಯೇ ಹಲವಾರು ರೋಗಗಳನ್ನು, ವಿಶೇಷವಾಗಿ ಬೇರುಕೊಳೆ ರೋಗ, ಮೊಳಕೆ ಹಂತದ ಸಸಿ ಸಾಯುವ ರೋಗ, ಸಸಿಗಳು ಸೊರಗುವಂಥ ರೋಗ, ಕತ್ತುಕೊಳೆ ರೋಗ ಮತ್ತು ಈ ಅನಾನಸ್ ರೋಗಗಳನ್ನು ಟ್ರೈಕೋಡರ್ಮಾವನ್ನು ಬಳಸಿ ಯಶಸ್ವಿಯಾಗಿ ಹತೋಟಿ ಮಾಡಬಹುದು. ಇನ್ನು ಅನೇಕ ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳು ಬೀಜ ಮತ್ತು ಮಣ್ಣಿನಿಂದ ಹರಡುವಂಥ ಶಿಲೀಂಧ್ರ ರೋಗಗಳಾಗಿದ್ದಾವೆ. ಇವುಗಳನ್ನು ಟ್ರೈಕೋಡರ್ಮಾವನ್ನು ಬಳಸಿ ನಿಯಂತ್ರಣ ಮಾಡಬಹುದು. ಈ ಜೈವಿಕ ಶಿಲೀಂಧ್ರವನ್ನು ನಾವು ಕೃಷಿ ಬೆಳೆಗಳಿಗೆ ಅಷ್ಟೇ ಅಲ್ಲದೆ ತೋಟಗಾರಿಕಾ ಬೆಳೆಗಳಿಗೂ ಕೂಡ ಬಳಸ್ಕೋಬಹುದು. ಟ್ರೈಕೋಡರ್ಮಾ ಶಿಲೀಂಧ್ರ ಮಣ್ಣಿನಲ್ಲಿ ಈ ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳಿಗಿಂತ ಅತಿ ವೇಗವಾಗಿ ಬೆಳೆದು ಬೇರು ಮತ್ತು ಮಣ್ಣಿನ ಕಣಗಳ ಸುತ್ತಲೂ ಲಭ್ಯವಿರುವಂಥ ಸ್ಥಳಗಳನ್ನು ಆಕ್ರಮಿಸಿ ಈ ರೋಗ ಉಂಟು ಮಾಡುವಂಥ ಶಿಲೀಂಧ್ರಗಳಿಗೆ ಆಹಾರ ಸಿಗದಂತೆ ಮಾಡುತ್ತೆ. ಈ ಜೈವಿಕ ಶಿಲೀಂಧ್ರದ ಉತ್ಪಾದನೆಗೆ ನೆರಳು ಇರುವಂಥ ಸ್ಥಳದಲ್ಲಿ 1 ಕಿಲೋಗ್ರಾಂನಷ್ಟು ಈ ಟ್ರೈಕೋಡರ್ಮಾ ಜೈವಿಕ ಶಿಲೀಂಧ್ರ ಪುಡಿಯನ್ನು 25 ಕಿಲೋಗ್ರಾಂನಷ್ಟು ಚೆನ್ನಾಗಿ ಕಳೆದಂಥ ಗೊಬ್ಬರ ಅಥವಾ ಪ್ರೆಸ್ ಮಡ್ಡು ಅಂದರೆ ಮಡ್ಡಿ, ಹಾಗೆಯೇ ಎರೆಹುಳು ಗೊಬ್ಬರದ ಜೊತೆಯಲ್ಲಿ ಮಿಶ್ರಣ ಮಾಡಬೇಕಾಗತ್ತೆ. ಅಂದರೆ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ನಾವು ಬಳಸ್ಕೊಂಡ್ರೆ ಸಾಕು. ಆನಂತರ ತೆಳುವಾದ ಪ್ಲಾಸ್ಟಿಕ್ ಹಾಳೆ ಅಥವಾ ಗೋಣಿಚೀಲದಲ್ಲಿ 1 ವಾರದ ಕಾಲ ಮುಚ್ಚಿಡಬೇಕಾಗತ್ತೆ. ಈ ಗೊಬ್ಬರವನ್ನು ತೇವವಾಗಿ ಇಡಬೇಕಾಗತ್ತೆ. ಈ ರೀತಿ ಮಾಡಿದ ಮೇಲೆ ಈ ಜೈವಿಕ ಶಿಲೀಂಧ್ರ ವೃದ್ಧಿಯಾಗುತ್ತೆ. ಇದನ್ನು ಮಣ್ಣಿಂದ ಬರುವಂಥ ಶಿಲೀಂಧ್ರ ರೋಗಗಳಿಗೆ ಬಳಸ್ಕೋಬಹುದು. ಇನ್ನು ಈ ಟ್ರೈಕೋಡರ್ಮವನ್ನು ಬಳಕೆ ಮಾಡುವಂಥ ವಿಧಾನಕ್ಕೆ ಬಂದರೆ ಪ್ರತಿ ಹೆಕ್ಟೇರ್ ಪ್ರದೇಶಕ್ಕೆ 125 kg to 250 kg ಬಳಕೆ ಮಾಡ್ಕೋಬಹುದು. ಕಾಲುವೆ ವಿಧಾನದಲ್ಲಿ ಪ್ರತಿ ಹೆಕ್ಟೇರ್ಗೆ 130 kg to 260 kg ಪ್ರಮಾಣದಲ್ಲಿ ಕೊಡಬಹುದಾಗಿರುತ್ತೆ. ಇನ್ನು ಬೀಜೋಪಚಾರಕ್ಕಾಗಿ ಈ ಟ್ರೈಕೋಡರ್ಮವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 4-10 g ಪ್ರಮಾಣದಲ್ಲಿ ಬಳಸ್ಕೋಬಹುದು. ಸಿಂಪರಣೆ ಮಾಡುವಾಗ ನೀರಿನಲ್ಲಿ ಇದನ್ನು ಬೆರೆಸ್ಕೊಂಡು ಕೂಡ ಸಿಂಪರಣೆಯನ್ನು ಮಾಡಬಹುದು. ಬೀಜೋಪಚಾರದಲ್ಲಿ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 4-10 g ಈ ಟ್ರೈಕೋಡರ್ಮ ಜೈವಿಕ ಶಿಲೀಂಧ್ರದ ಪುಡಿಯನ್ನು ಬೀಜೋಪಚಾರಕ್ಕಾಗಿ ಬಳಸ್ಕೋಬಹುದು. ಬೀಜವನ್ನು ಉಪಚರಿಸುವಾಗ ಸ್ವಲ್ಪ ಹಸಿ ಮಾಡಿಕೊಂಡಿರಬೇಕು. ಈ ಬೀಜೋಪಚಾರವನ್ನು ನಾವು ಬೀಜ ಬಿತ್ತೋದಕ್ಕೆ 4-6 ಗಂಟೆ ಮೊದಲೇ ಮಾಡಿಕೊಂಡಿರಬೇಕಾಗತ್ತೆ. ಆನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಗೆ ಬಳಸ್ಕೋಬಹುದು. ಇನ್ನು ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಮಣ್ಣಿಗೆ 2 kg ಈ ಟ್ರೈಕೋಡರ್ಮ ಜೈವಿಕ ಶಿಲೀಂಧ್ರದ ಪುಡಿಯನ್ನು 50 kg ನುಣ್ಣನೆಯ ತಿಪ್ಪೆ ಗೊಬ್ಬರದ ಜೊತೆಯಲ್ಲಿ ಬೆರೆಸಿ ಮಣ್ಣಿಗೆ ಸೇರಿಸಬಹುದಾಗಿರುತ್ತೆ. ಮಡಿಗಳಿಗೂ ಕೂಡ ಈ ಟ್ರೈಕೋಡರ್ಮವನ್ನು ಬಳಸಬಹುದು. 0.5 kg ಟ್ರೈಕೋಡರ್ಮ ಪುಡಿಯನ್ನು 50 L ನೀರಿಗೆ ಸೇರಿಸಿ 0.25 ಎಕರೆ ಪ್ರದೇಶದ ಮಡಿಗಳಲ್ಲಿ ಈ ಬೀಜ ಹಾಕಿದ ಕೂಡಲೇ ಮಣ್ಣಿನ ಮೇಲೆ ಸಿಂಪರಣೆ ಮಾಡಬಹುದು. ಕಾಂಪೋಸ್ಟ್ ತಯಾರಿಕೆಯಲ್ಲೂ ಕೂಡ ಇದನ್ನು ಬಳಸ್ಕೋಬಹುದು. 1 ton ಸಾವಯವ ಪದಾರ್ಥಕ್ಕೆ 1 kg ಈ ಟ್ರೈಕೋಡರ್ಮ ಪುಡಿಯನ್ನು ಕಾಂಪೋಸ್ಟ್ ಗುಂಡಿಯಲ್ಲಿ ಪದರವಾಗಿ ತುಂಬುವಾಗ ಪ್ರತಿ ಪದರದ ಮೇಲೆ ಹಾಕಬೇಕಾಗತ್ತೆ. ಇದರಿಂದ ಜೈವಿಕ ಶಿಲೀಂಧ್ರ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಆಗುತ್ತೆ. ಇದನ್ನು ಬಳಸುವಾಗ ಕೆಲವೊಂದು ಅಂಶಗಳನ್ನು ನೆನಪಿನಲ್ಲಿಟ್ಕೋಬೇಕು. ಜೈವಿಕ ಶಿಲೀಂಧ್ರವನ್ನು ಬಳಸುವಾಗ ಮಣ್ಣಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ವಸ್ತು ಇರಬೇಕಾಗತ್ತೆ. ಈ ಜೈವಿಕ ಶಿಲೀಂಧ್ರವನ್ನು ಉಪಯೋಗಿಸುವಾಗ ಮಣ್ಣಿನ ತೇವಾಂಶವನ್ನು ಕಾಪಾಡಿಕೊಂಡಿರಬೇಕು. ಜೊತೆಗೆ ಟ್ರೈಕೋಡರ್ಮ ಜೈವಿಕ ಶಿಲೀಂಧ್ರದ ಜೊತೆಯಲ್ಲಿ ಯಾವುದೇ ಬಗೆಯ ರಾಸಾಯನಿಕ ಶಿಲೀಂಧ್ರನಾಶಕವನ್ನು ಬಳಸಬಾರದು. ಇನ್ನು ರೋಗ ಹತೋಟಿಗೆ ಜೈವಿಕ ಶಿಲೀಂಧ್ರವನ್ನು ಬಳಸಿದರೆ ಯಾವುದೇ ಬಗೆಯ ಈ ರಾಸಾಯನಿಕ ಶಿಲೀಂಧ್ರನಾಶಕವನ್ನು ಮಣ್ಣಿಗೆ ಬಳಸಬಾರದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪಿಎಂ ಜಗದೀಶ್. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಚ್ಚಾ ಕಾಫಿ ದರ 50 kg ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 25,200 ರೂಪಾಯಿಗಳಿಂದ 26,200 ರೂಪಾಯಿಗಳು, ಅರೇಬಿಕಾ ಚೆರ್ರಿ 13,500 ರೂಪಾಯಿಗಳಿಂದ 14,200 ರೂಪಾಯಿಗಳು, ರೋಬಸ್ಟ ಪಾರ್ಚ್ಮೆಂಟ್ 16,700 ರೂಪಾಯಿಗಳಿಂದ 17,500 ರೂಪಾಯಿಗಳು, ರೋಬಸ್ಟ ಚೆರ್ರಿ 9,400 ರೂಪಾಯಿಗಳಿಂದ 10,300 ರೂಪಾಯಿಗಳು. ಇದು ಇಂದಿನ ಕೃಷಿರಂಗ. ನಾಳಿನ ಕಾರ್ಯಕ್ರಮದಲ್ಲಿ ಹೆಚ್ಚು ಮಳೆಯಾಗಿರುವ ಸಂದರ್ಭದಲ್ಲಿ ಕರಿಮೆಣಸು, ಏಲಕ್ಕಿ ಮತ್ತು ಶುಂಠಿ ಬೆಳೆಗಳ ನಿರ್ವಹಣೆ ಕುರಿತು ಡಾ ಕೆ ಎನ್ ಹರ್ಷ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿತೋ ನಾಸ್ತಿ ದುರ್ಭಿಕ್ಷಾ. ನಿಧನ ಸುದ್ದಿ. ರಂಗಸಮುದ್ರ ಗ್ರಾಮದ ನಿವಾಸಿ ಮುಕ್ಕಾಟಿ ಮನೆ ದಿವಂಗತ ಅಪ್ಪಚ್ಚಿ ಅವರ ಪುತ್ರ ಮಾಜಿ ಸೈನಿಕರಾದ ಪೂಣಚ್ಚ ರಾಜು ಅವರು ತಮ್ಮ 83ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ಮುಕ್ಕಾಟಿ ಪೂಣಚ್ಚ ರಾಜು ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ನಂತರ ಸ್ವಗ್ರಾಮದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜಂಪೆ. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪಿನ ವಿವರ. ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾ ಮಾಡಿಲಿ ಮಳೆಯಿಂದಾದ ಕಷ್ಟ ನಷ್ಟದ ಕುರಿತು ಜಿಲ್ಲೆನ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜು ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆತ. ಸಭೆಯಲ್ಲಿ ಮಂತ್ರಿಗ ಮಾತಾಡಿ, ಜಿಲ್ಲೆಯಲ್ಲಿ ವಿಪರೀತ ಮಳೆ ಬೀಳ್ತಾವಟ್ಟು ಅಂಗನವಾಡಿ, ಇಸ್ಕೂಲು, ವಸತಿ ಇಸ್ಕೂಲು, ಮಕ್ಕಳ ಹಾಸ್ಟೆಲ್ ಕಟ್ಟಡಗಳ ಸ್ಥಿತಿನ ಸರಿಯಾಗಿ ನೋಡಿ 10 ದಿನದೊಳಗೆ ಬರೆದು ವರದಿನ ಕೊಡಕು. ಜಿಲ್ಲಾಧಿಕಾರಿಯವರ ಪಿಡಿ ಅಕೌಂಟ್ಲಿ 37 ಕೋಟಿ ರೂಪಾಯಿ ದುಡ್ಡುಟ್ಟು, ತಹಸೀಲ್ದಾರ್ ಅಕೌಂಟ್ಲಿ 2 ಕೋಟಿ ರೂಪಾಯಿ ದುಡ್ಡುಟ್ಟು, ಮನೆ ಸೇರಿದಂಗೆ ಏನಾದರೂ ಕಷ್ಟ ನಷ್ಟಗಾದರೆ ತಕ್ಷಣ ಪರಿಹಾರನ ಕೊಡಕು. ಜಿಲ್ಲೆಯಲ್ಲಿ ಇನ್ನು 40 ದಿನಗಳ ಮುಟ ತುಂಬ ಎಚ್ಚರ ತಕ್ಕೊಂಡು ಸರಿಯಾಗಿ ವರದಿನ ಕೊಡಕು. ಅಧಿಕಾರಿಗ ತಮ್ಮ ಕ್ಷೇತ್ರ ವ್ಯಾಪ್ತಿಯ ಜಾಗಕ್ಕೆ ಆಗಾಗ ಹೋಗಿ ನೋಡಿ ಕಷ್ಟ ಇದ್ದರೆ ಕೇಳಿ ಪರಿಹಾರನ ಮಾಡಿಕೊಡಕು. ಆದಷ್ಟು ಎಚ್ಚರ ತಕ್ಕೊಂಡು ಸಾರ್ವಜನಿಕರಿಗೆ ತಾಪತ್ರೆಗ ಆಗದಂಗೆ ಸರಿಯಾಗಿ ಕೆಲಸ ಮಾಡಿ ಪುಕಾರ್ಗ ಬರದಂಗೆ ಎಚ್ಚರ ತಕ್ಕಣಿತ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟು. ಸಭೆಯಲ್ಲಿ ಜಿಲ್ಲಾಧಿಕಾರಿ ವೆಂಕಟರಾಜವು ಮಾತಾಡಿ, ಪ್ರಕೃತಿ ವಿಕೋಪನ ನಿಭಾಯಿಸಿಕೆ ಕಳೆದ ಸಲ ಗ್ರಾಮ ಪಂಚಾಯಿತಿಗಳಿಗೂ ದುಡ್ಡನ್ನ ಕೊಟ್ಟಿದ್ದು, ಈ ಸಲನು ದುಡ್ಡನ್ನ ಬಿಡುಗಡೆ ಮಾಡಿವೆ ಅಂತ ಹೇಳ್ದು. ಸಭೆಯಲ್ಲಿ ಶಾಸಕ ಡಾ ಮಂತರ್ಗೌಡವು ಸೇರಿದಂಗೆ ಎಲ್ಲ ಇಲಾಖೆಯ ಅಧಿಕಾರಿಗ ಮುಖ್ಯಪಟ್ಟವು ಹಾಜರಿದ್ದು. ಜಿಲ್ಲೆಯಲ್ಲಿ ಆರಿದ್ರ ನಕ್ಷತ್ರದ ಮಳೆನ ಊಜಿತು ನಿನ್ನೆಯಿಂದ ಹನ್ಯ ಕಮ್ಮಿಯಾಗಿ ಜನರ ಬದುಕು ಸಾಮಾನ್ಯ ಸ್ಥಿತಿಗೆ ಬರ್ತಾವುಟು. ಸುಮಾರು ಕಡೆ ರೈತರು ಚುರುಕುಲಿ ನಾಟಿ ಕೆಲಸಕ್ಕೆ ತಯಾರಿನ ಮಾಡಿಕೊಳ್ತಾವಳು. ಜುಲೈ ತಾರೀಕು 1 ಮುಟ ಹರಿದ್ವಾರ್ ರಾಜ್ಯದ ರಾಣಿಪುರ್ ಮಾಡಾ ಹತ್ರದ ಪ್ರೇಮ್ ನಗರ್ಲಿ ನಡೆಯುವ ಸುರುಣ ವರ್ಷದ 18 ವರ್ಷದೊಳಗಿನ ರಾಷ್ಟೀಯ ಕಬಡ್ಡಿ ಚಾಂಪಿಯನ್ಶಿಪ್ಗೆ ಕರ್ನಾಟಕ ರಾಜ್ಯ ಹೈದಗಳ ತಂಡಕ್ಕೆ ಕುಶಾಲ್ ನಗರದ ಮಾರುತಿ ಬಡಾವಣೆನ ಶೇಖ್ ಹರ್ಷ್ ಅಯಾಜ್ ಆಯ್ಕೆಯಾವುಟು. ಸೋಮವಾರಪೇಟೆ ಇನ್ನರ್ ವೀಲ್ ಕ್ಲಬ್ ಮತ್ತೆ ಗೋಲ್ಡ್ನ ಕಡೆಯಿಂದ ನಾಡಿದ ಜುಲೈ ತಾರೀಕು 1ಕ್ಕೆ ಮಧ್ಯಾಹ್ನ 2:30ಗೆ ಅಲ್ಲಿನ ಕುವೆಂಪು ವಿದ್ಯಾಸಂಸ್ಥೆಯಲ್ಲಿ ವೈದ್ಯರ ದಿನಾಚರಣೆ ಕಾರ್ಯಕ್ರಮ ಏರ್ಪಾಡಾಟು. ಇದೇ ಹೊತ್ತಲ್ಲಿ ಡಾ ಕೆ ಸುಪರ್ಣವು ಹದಿಹರೆಯದಲ್ಲಿ ಮಾನಸಿಕ ಆರೋಗ್ಯ ತೆರಳು ವಿಷಯದ ಕುರಿತು ಮಕ್ಕಳಿಗೆ ಮಾಹಿತಿನ ಕೊಟ್ಟವೆ. ಬರುವ ತಿಂಗಳ ಜುಲೈ ತಾರೀಕು 2ಕ್ಕೆ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ಮುಟ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಹಲೋ ಆಕಾಶವಾಣಿ ನೇರ ಫೋನಿಂಗ್ ಕಾರ್ಯಕ್ರಮ ಪ್ರಸಾರ ಇದೆ. ಈ ಕಾರ್ಯಕ್ರಮದಲ್ಲಿ ಭಾರತ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಕಾರ್ಯಚಟುವಟಿಕೆಗ ಉದ್ಯಮದ ನೋಂದಣಿ ಪರವಾನಿಗೆ ತಗೊಳ್ಳುವ ಕುರಿತು, ಆಹಾರ ಉದ್ದಿಮೆದಾರರ ಜವಾಬ್ದಾರಿಗ ಮಾದರಿಗಳ ಪರೀಕ್ಷೆ, ಗುಣಮಟ್ಟ ಸರಿ ಇಲ್ಲದ ತಿನಿಗಳ ಕುರಿತು ತಕಣಿಕಾದ ಕ್ರಮಗ ಸೇರಿದಂಗೆ ಸುಮಾರು ವಿಷಯಗಳ ಕುರಿತು ಮಾಹಿತಿ ತಗಣಕ್ಕೆ. ಕಾರ್ಯಕ್ರಮದಲ್ಲಿ ಜಿಲ್ಲೆನ ಆಹಾರ ಸುರಕ್ಷತಾ ಅಂಕಿತಾಧಿಕಾರಿ ಡಾಕ್ಟರ್ ಅನಿಲ್ ದಾವನ್ನವು ಕೇಳುಗರಿಗೆ ಮಾಹಿತಿನ ಕೊಟ್ಟವೆ. ಮಾಹಿತಿ ತಕಣಿಕೆ ಕೇಳುವರು 08272225558 ಇಲ್ಲರೆ 22812 ಈ ಸಂಖ್ಯೆನ ಸಂಪರ್ಕ ಮಾಡಕ್ಕ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರು ತಿಳಿಸಿಳು. ಬಾಳುಗೋಡು ಕೊಡವ ಸಮಾಜ ಒಕ್ಕೂಟದ ಕಡೆಯಿಂದ ವರ್ಷೊಳ್ಳಂಗೆ ಈ ಸಲನು ರಾಜ್ಯ ಮಟ್ಟದ ಕೊಡವ ನಮ್ಮೆ ಜಂಬರ ಬರುವ 9 ತಾರೀಕು 6, 7, 8 ಮತ್ತು 9ಕ್ಕೆ 4 ದಿನ ಏರ್ಪಾಡಾಟು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡ ಅವರ 516ನೇ ಹುಟ್ಟಿದ ಹಬ್ಬದ ಜಂಬರಲ್ಲಿ ಸಾಹಿತ್ಯ ಕ್ಷೇತ್ರದ ಸಾಧನೆಗೆ ಜಿಲ್ಲೆನ ಮದೆನಾಡು ಗ್ರಾಮದ ಬಾರಿಯಂಡ ಜೋಯಪ್ಪ ಅವರನ್ನ ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನ ರಾಜ್ಯ ಮಟ್ಟದ ಕರುನಾಡ ಪ್ರಭು ಕೆಂಪೇಗೌಡ ಇನಾಮನ ಕೊಟ್ಟು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟವು ಸನ್ಮಾನ ಮಾಡಿದಳು. ವಿರಾಜಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ 2025-26ನೇ ಶೈಕ್ಷಣಿಕ ಸಾಲಿನ ಸುರುಣ ವರ್ಷದ ಬಿಎ, ಬಿಕಾಂ, ಬಿಬಿಎ ಪದವಿ ತರಗತಿಗಳಿಗೆ ಸೇರಿಕೆ ಅರ್ಜಿನ ಕೊಡ್ತಾವಳು. ಸೇರಿಕೆ ನಾಳೆ ಮುಟ ಕಾಲಾವಕಾಶ ಹುಟ್ಟುತ್ತ ಕಾಲೇಜಿನ ಪ್ರಿನ್ಸಿಪಾಲವು ತಿಳಿಸಿದಳು. ಮಡಿಕೇರಿ ತಾಲೂಕಿನ ರೈತ ಸಂಪರ್ಕ ಕೇಂದ್ರ ಸಂಪಾಜಿ, ನಾಪೋಕುಲು ಮತ್ತು ಭಾಗಮಂಡಲ ಹೋಬಳಿ ಕೇಂದ್ರಗಳಲ್ಲಿ ರೈತರಿಗೆ ಕೃಷಿಗೆ ಅವಶ್ಯವಿರುವ ಸುಮಾರು ತರದ ಕೃಷಿ ಯಂತ್ರಗಳ ಶೇಕಡ 50ರ ರಿಯಾಯಿತಿ ಕ್ರಯಲ್ಲಿ ಕೊಟ್ಟವೆ. ಅವಶ್ಯವಿರುವ ರೈತರು ಹತ್ತಿರದ ರೈತ ಸಂಪರ್ಕ ಕೇಂದ್ರನ ಸಂಪರ್ಕ ಮಾಡಕ್ಕಂತ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಿದಳು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಆದೇಶದಂಗೆ ರಾಷ್ಟೀಯ ಲೋಕ ಅದಾಲತ್ ಬರುವ ತಿಂಗಳ ಜುಲೈ ತಾರೀಕು 12ಕ್ಕೆ ವಿರಾಜಪೇಟೆ ನ್ಯಾಯಾಲಯದಲ್ಲಿ ತಾಲೂಕು ಕಾನೂನು ಸೇವೆಗಳ ಕಡೆಯಿಂದ ನಡೆದಿದೆ. ಗಜನನ ಯುವಕ ಸಂಘ ಭಾಗಮಂಡಲ, ರೋಟರಿ ಕ್ಲಬ್ ಮಡಿಕೇರಿ ಇವರ ಕೂಡುಕೂಟಲ್ಲಿ ನಾಳೆ ಭಾಗಮಂಡಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪುಕ್ಸಟ್ಟೆ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಏರ್ಪಾಡಾಟು. ಸಾರ್ವಜನಿಕರು ಈ ಶಿಬಿರದ ಲಾಭನ ಪಡ್ಕೊಳ್ಳಕ್ಕೆ. ಮಡಿಕೇರಿಯಲ್ಲಿರುವ ಕೃಷಿ ವಿಸ್ತರಣಾ ಘಟಕ, ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹಾಗೆ ಭತ್ತ ಸಂಶೋಧನಾ ಕೇಂದ್ರ ಇದೀಗ ಹೊಸದಾಗಿ ಜಾರಿಗೆ ಬಂದಿರುವ ಮಂಡ್ಯ ಕೃಷಿ ವಿಜ್ಞಾನ ವಿಶ್ವವಿದ್ಯಾನಿಲಯಕ್ಕೆ ನಾಳೆಯಿಂದ ಸೇರಿದೆ. ಸರ್ಕಾರದ ಕೊಡಗು ಜಿಲ್ಲೆಯ ಏಳಿಗೆಗೆ 50 ಕೋಟಿ ಅನುದಾನ ಬಂದುಟ್ಟು, ಕಾವೇರಿ ನೀರಾವರಿ ನಿಗಮದ ಅಭಿವೃದ್ಧಿ ಕೆಲಸಕ್ಕೆ 150 ಕೋಟಿ ಬಿಡುಗಡೆ ಆಗುತ್ತ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜವು ತಿಳಿಸಿದಳು. ಕೊಡಗು ಪತ್ರಕರ್ತರ ಸಂಘದ ಕಡೆಯಿಂದ ಕೊಡುವ 2024ನೇ ಸಾಲಿನ ವರ್ಷದ ಇನಾಮ್ ಪ್ರಕಟ ಆಗುಟು. ಜಿಲ್ಲೆಯ 10 ಜನ ಪತ್ರಕರ್ತರು ಈ ಸಲದ ಇನಾಮ್ಗೆ ಆಯ್ಕೆಯಾಗಳು. ನಾಡಿದ ಜುಲೈ ತಾರೀಕು 1ಕ್ಕೆ ಮಡಿಕೇರಿಪೇಟೆನ ಪತ್ರಿಕಾಭವನದಲ್ಲಿ ನಡೆಯುವ ಪತ್ರಿಕಾ ದಿನಾಚರಣೆ ಜಂಬರಲ್ಲಿ ಇವಕ್ಕೆ ಈ ಇನಾಮ್ನ ಕೊಟ್ಟವೆ.

ಕೊಡಗು ಪತ್ರಕರ್ತಂಗಡ ಸಂಘತಂಜ 2024 ಸಾಲರ ಕಾಲತ್ರ ಪ್ರಶಸ್ತಿನ ಪ್ರಕಟ ಮಾಡಿತ್ತು. ಜಿಲ್ಲೆಯ 10 ಜನ ಪತ್ರಕರ್ತಂಗ ಪ್ರಶಸ್ತಿಗೆ ಆಯ್ಕೆ ಆಯಿತು. ಜುಲೈ 1 ಮಡಿಕೇರಿ ಪತ್ರಿಕಾ ಭವನತ್ತು ನಡೆಪಕೊಳ್ಳೋ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಗೆದ್ದಂತ ಪತ್ರಕರ್ತಂಗ ಪ್ರಶಸ್ತಿ ಕೊಡ್ತಿದ್ದ ಗೌರವ ಒಪ್ಪು ಚೂಡುವ ಅಂದು ಕೊಡಗು ಪತ್ರಕರ್ತ ಕಂಡ ಸಂಘತರ ಅಧ್ಯಕ್ಷ ಅನಿಲ್ HD ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬಿಳಿಗೇರಿ ಪ್ರಕಟಣೆಯಲ್ಲಿ ಅರಿಚಿಟ್ಟಿತ್ತು. ಜಿಲ್ಲೆಯಲ್ಲಿ ಮಳೆ ಜೋರಾನ ಹಿನ್ನೆಲೆಯಲ್ಲಿ ಅಂಗನವಾಡಿ ಸ್ಕೂಲ್ ವಸತಿ ಸ್ಕೂಲ್ ಪಿಂಜ ವಿದ್ಯಾರ್ಥಿ ನಿಲಯ ಕಟ್ಟಡತರ ಸ್ಥಿತಿರ ಮೀದ 10 ದಿನ ತ್ರೊಳೆಯ ಅಳ್ತು ರೂಪತ್ ವರದಿ ಕೊಡ್ಪನಕ್ಕೆ ಸಂಬಂಧಪಟ್ಟ ಅಧಿಕಾರಿಯಕ್ಕೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಗಳಾದ NS ಬೋಸರಾಜು ಎಂಗ ಸೂಚನೆ ಕೊಡ್ತತ್ತು. ಪ್ರಾಕೃತಿಕ ವಿಕೋಪ ನಿರ್ವಹಣೆಗೆ ಜಿಲ್ಲಾಧಿಕಾರಿ ಎಂಗಡ PD ಖಾತೆಯಲ್ಲಿ 37 ಕೋಟಿ ಪಣ ಉಂಡು. ಅಂದನೆ ತಹಶೀಲ್ದಾರ್ ಎಂಗಡ ಖಾತೆಯಲ್ಲಿ 2 ಕೋಟಿ ಉಂಡು. ಮನೆ ಕೂಡನಕ್ಕೆ ಬೋರೆ ಬೋರೆ ಹಾನಿಗೆ ಅಕ್ಕಲೇ ಪರಿಹಾರ ಕೊಡ್ಕೊಂಡು ಒಂದು ಜಿಲ್ಲಾ ಉಸ್ತುವಾರಿ ಸಚಿವಂಗ ಅರಿಚಿಟ್ಟತ್ತು. ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಳೆ ಹಾನಿರ ಮೀದ ಬೆಳಾಚೆ ಮಾಹಿತಿ ಪಡೆದಿತ್ತು. ಸಚಿವಂಗ ತಕ್ಕ ಬರೆದಿತ್ತು. ಕೊಡುವ ಸಮಾಜ ಯೂತ್ ವಿಂಗ್ ಮೈಸೂರು ಇಂಗಡ ಆದನೆಯಲ್ಲಿ ಮೈಸೂರರ ಚಾಮುಂಡಿ ವಿಹಾರ್ ಟರ್ಫ್ ಫಾರ್ಮ್ ಬಲು ಇದೇ 27 ನಡೆದ ನಿಂಜ ಕೊಡವ ಹಾಕಿ ಪ್ರೀಮಿಯರ್ ಲೀಗ್ ದಂಡ 25 ಆಕೇರಿ ಕಳಿಲು ಪಳೆ ತಾಲೂಕು ತಂಡ ಕರಗದ್ದಿತ್ತು.